ಏರ್ ಕೂಲರ್, ಹೂವಿನ ಕುಂಡ, ಫೈರ್ ಬಕೆಟ್ ಇತ್ಯಾದಿಗಳ ನೀರನ್ನು ಪ್ರತಿ ವಾರ ಖಾಲಿ ಮಾಡಿ ಒಣಗಿಸಿ ಮತ್ತು ಭರ್ತಿ ಮಾಡಿ. ಹಗಲಿನಲ್ಲಿ ನಿದ್ರೆ ಮಾಡುವ ಅಥವಾ ವಿಶ್ರಾಂತಿ ಪಡೆಯುವವರು ಸೊಳ್ಳೆ ನಿರೋಧಕ ಹಾಗೂ ಸೊಳ್ಳೆ ಪರದೆಯನ್ನು ತಪ್ಪದೇ ಬಳಸಿ. ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆತ್ಮೀಯ ಕೇಳುಗರೆ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಈಗ ಬಿತ್ತನೆ ಶುಂಠಿಯ ಆಯ್ಕೆ ಹಾಗೂ ಬೀಜೋಪಚಾರ. ಈ ಕುರಿತು ಸಕಲೇಶಪುರದ ಸಾಂಬಾರ ಮಂಡಳಿಯ ವಿಜ್ಞಾನಿ ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಿತ್ತನೆ ಶುಂಠಿಯ ಬೀಜದ ಆಯ್ಕೆ ಹಾಗೂ ಬೀಜೋಪಚಾರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಪ್ರಮುಖವಾದಂತಹ ಒಂದು ಸಾಂಬಾರ ಪದಾರ್ಥ ಅಥವಾ ಸಾಂಬಾರ ಬೆಳೆ ಅಂತ ಹೇಳಿದ್ರೆ ಇತ್ತೀಚಿನ ದಿವಸಗಳಲ್ಲಿ ಶುಂಠಿ ಅಂತ ಹೇಳಿ ನಾವು ಹೇಳಬಹುದು. ಯಾಕೆಂದ್ರೆ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಎಲ್ಲಾ ಭಾಗದಲ್ಲಿಯೂ ಕೂಡ ಶುಂಠಿಯನ್ನ ಯಥೇಚ್ಛವಾಗಿ ಬೆಳೀತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಕಳೆದ ಒಂದು 25-30 ವರ್ಷಗಳಿಂದ ಈ ಶುಂಠಿ ಬೆಳೀತಕ್ಕಂತಹ ಒಂದು ಕೆಲಸ ನಮ್ಮ ಭಾಗದಲ್ಲಿ ಪ್ರಾರಂಭ ಆಗಿದೆ. ಅನೇಕರು ಇದರಿಂದ ಬೇರೆ ಬೇರೆ ತರಹದ ಆರ್ಥಿಕವಾದಂತಹ ಅನುಕೂಲಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ನಮ್ಮ ಭಾಗದ ಒಂದಷ್ಟು ಕೃಷಿಕರ ಕೈಯನ್ನ ಹಿಡಿದಿರ್ತಕ್ಕಂಥದ್ದು, ನಾಲ್ಕಾರು ಕಾಸನ್ನ ನೋಡ್ತಕ್ಕಂತಹ ಒಂದು ಅವಕಾಶವನ್ನ ಸೃಷ್ಟಿಯನ್ನ ಮಾಡಿರುವಂತದ್ದು ಈ ಶುಂಠಿ ಅನ್ನುವಂಥದ್ದು. ಕೆಲವೊಂದು ವರ್ಷಗಳಲ್ಲಿ ಈ ಶುಂಠಿಯ ಬೆಲೆ ಬಹಳ ಪಾತಾಳಕ್ಕೆ ಇಳಿದಿರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಆದರೂ ಕೂಡ ಪ್ರತಿ ವರ್ಷವೂ ಕೂಡ ಬಹುತೇಕ ದೊಡ್ಡ ಪ್ರಮಾಣದಲ್ಲಿ ಶುಂಠಿ ಬೆಳೆಯನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡಲಾಗ್ತಾ ಇದೆ. ಈ ನೀರಾವರಿ ಸೌಲಭ್ಯ ಯಾರಿಗೆ ಇರುತ್ತೋ ಅವರು ಬಹುತೇಕ ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ಶುಂಠಿಯ ಬಿತ್ತನೆಯನ್ನ ಮಾಡ್ತಾರೆ ಅಥವಾ ಬಿತ್ತನೆಗೆ ಬೇಕಾದಂತಹ ಪೂರ್ವಭಾವಿ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾರೆ. ಈ ನಿಟ್ಟಿನಲ್ಲಿ ಈ ಬಿತ್ತನೆ ಶುಂಠಿಯ ಬೀಜದ ಆಯ್ಕೆಯನ್ನ ಹೇಗೆ ಮಾಡಬೇಕು, ಶುಂಠಿಯ ಬೀಜವನ್ನ ಹೇಗೆ ಉಪಚಾರವನ್ನ ಮಾಡಬೇಕು, ಚೆನ್ನಾಗಿ ಉಪಚಾರವನ್ನ ಮಾಡಿದ್ರೆ ಒಳ್ಳೆಯ ಫಸಲನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ನಾವು ಬಿತ್ತನೆ ಶುಂಠಿಯ ಬೀಜದ ಆಯ್ಕೆ ಹಾಗೂ ಬೀಜೋಪಚಾರವನ್ನ ಕುರಿತು ಹೆಚ್ಚಿನದಾಗಿ ನಾವು ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದಲ್ಲಿ ಇರತಕ್ಕಂತಹ ಸಾಂಬಾರ ಮಂಡಳಿಯಲ್ಲಿ ವಿಜ್ಞಾನಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಕೆಎನ್ ಹರ್ಷ ಅವರು ನಮ್ಮೊಂದಿಗೆ ಇದ್ದಾರೆ. ಹರ್ಷ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶುಂಠಿ ಬಿತ್ತನೆ ಇನ್ನೆಲ್ಲ ಪ್ರಾರಂಭ ಆಗುತ್ತೆ, ಅದಕ್ಕೆ ಬೇಕಾದಂತಹ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಶುಂಠಿ ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗುತ್ತೆ? ಮೊಟ್ಟ ಮೊದಲನೇ ಸರ್, ಕಳೆದ 2 ವರ್ಷಗಳ ಪರಿಸ್ಥಿತಿಯನ್ನ ನಾವು ಅವಲೋಕಿಸಿದ್ರೆ ಶುಂಠಿ ಮಾರುಕಟ್ಟೆ ಧಾರಣೆಯಲ್ಲಿ ದೊಡ್ಡ ಮಟ್ಟದ ಏರಿಳಿತಗಳನ್ನ ಕಂಡಿದೀವಿ. ಹಾಗಾಗಿ ಕಳೆದ ವರ್ಷ ಏನಾಯ್ತು, ಬಹಳಷ್ಟು ಜನ ಹಿಂದಿನ ವರ್ಷ ಬಿತ್ತಿದಂತಹ ಶುಂಠಿ ಗೆಡ್ಡೆಗಳನ್ನ ಕಿತ್ತೇ ಇಲ್ಲ, ಅದನ್ನ ಹಾಗೆ ಭೂಮಿಯಲ್ಲೇ ಬಿಟ್ಟು ಮತ್ತಿನ್ನೊಂದು ಬೆಳೆ ತೆಗೆದು ಆ ಬರೋ ಬೆಳೆನೆಲ್ಲಾದ್ರೂ ನಮ್ಗೆ ಲಾಭದಾಯಕವಾದಂತಹ ಧಾರಣೆ ಸಿಗುತ್ತಾ ಅಂತ ಬಹಳಷ್ಟು ಜನ ಕಾಯ್ತಾ ಇದ್ರು. ದುರಾದೃಷ್ಟವಶಾತ್ ಈ ವರ್ಷ ಕೂಡ ನಮ್ಮ ನಿರೀಕ್ಷೆ ಮಟ್ಟವನ್ನ ಶುಂಠಿಯ ಧಾರಣೆ ತಲುಪಲಿಲ್ಲ. ಹಾಗಾಗಿ ಯಾವ ರೈತರು ಶುಂಠಿಗೆ ಬಿತ್ತನೆ ಬೀಜವನ್ನ ಅಥವಾ ಬಿತ್ತನೆ ಗೆಡ್ಡೆಗಳನ್ನ ತಗೊಂತಾರೆ ಅವರಿಗೆ ನಾನು ಹೇಳುವಂತ ಮೊಟ್ಟ ಮೊದಲನೇ ಮಾತು, ದಯವಿಟ್ಟು ಹಳೇ ಶುಂಠಿಯನ್ನ ತಗೊಳ್ಳಿಕ್ ಹೋಗ್ಬೇಡಿ. ಯಾಕಂದ್ರೆ ಏನಾಗುತ್ತೆ, ಈಗ ಕಳೆದ ವರ್ಷ ಶುಂಠಿಯನ್ನ ಭೂಮಿಯಲ್ಲೇ ಬಿಟ್ಟು ಈ ವರ್ಷದ ಶುಂಠಿ ಬಂದಾಗ ಹಳೆ ಶುಂಠಿ ತಾಯಿ ಶುಂಠಿ ಏನಿರುತ್ತೆ ಗೆಡ್ಡೆಗಳು, ಅದು ಕಂದು ಬಣ್ಣದಲ್ಲಿರುತ್ತೆ. ಹೊಸದಾಗಿ ಬಂದಿರುವಂತಹ ಗೆಡ್ಡೆಗಳು ನಮ್ಗೆ ಹಳದಿ ಬಣ್ಣದಲ್ಲಿರುತ್ತೆ, ದೃಢವಾಗಿರುತ್ತೆ. ಹಾಗಾಗಿ ನಮಗೆ ಆ ಹಳೆ ಗೆಡ್ಡೆಗಳ ಜೊತೆ ಹೊಸ ಗೆಡ್ಡೆಗಳ ಸಂಪರ್ಕ ಯಾವಾಗಿರುತ್ತೆ ಅವಾಗ ರೋಗಗಳು ಕಾಣದೇ ಇರೋ ರೀತಿ ಉಳ್ಕೊಂಡಿರುವಂತಹ ಎಲ್ಲಾ ರೀತಿಯ ಒಂದು ಸಾಧ್ಯತೆಗಳು ಇದ್ದೇ ಇರುತ್ತೆ. ಹಾಗಾಗಿ ತಾವು ದಯವಿಟ್ಟು ಗುರುತು ಮಾಡ್ಕೊಳ್ಳಿ, ಯಾವ ರೈತರು ಹೊಸದಾಗಿ ಶುಂಠಿ ಮಾಡಿದ್ದಾರೆ ಅವರ ಫಸಲು ತುಂಬಾ ಚೆನ್ನಾಗಿದೆ ಅನ್ನುವಂತಹ ತಾಕಿನಿಂದಲೇ ನೀವು ಬಿತ್ತನೆ ಬೀಜದ ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮ ಮೊದಲನೇ ಪೂರ್ವ ತಯಾರಿ. ಎರಡನೇದು, ನಿಮ್ಮ ಭೂಮಿಯ ಫಲವತ್ತತೆಯನ್ನ ನಿರ್ಧರಿಸೋದು ಮಣ್ಣಿನ ಪರೀಕ್ಷೆಯಿಂದ. ಹಾಗಾಗಿ ಇದು ಮಣ್ಣಿನ ಪರೀಕ್ಷೆ ಮಾಡಿಸ್ಲಿಕ್ಕೆ ಸಕಾಲ ಮಣ್ಣಿನ ಮಾದರಿಯನ್ನ ತೆಗೆದುಕೊಂಡೋಗಿ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಒಂದು KVK ಆಗ್ಬೋದು ಅಥವಾ ಕೃಷಿ ಕಾಲೇಜ್ ಆಗ್ಬೋದು, ಅಲ್ಲಿ ತಗೊಂಡೋಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ನಂತರ ಪರೀಕ್ಷೆ ಆಧಾರದ ಮೇಲೆ ನೀವು ಮಣ್ಣಿಗೆ ಬೇಕಾಗಿರುವಂತಹ ರಸಗೊಬ್ಬರಗಳು ಅಥವಾ ಮಣ್ಣಲ್ಲಿರುವಂತಹ ರಸಾರವನ್ನ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಸುಣ್ಣದಂಶ ಆಗ್ಬೋದು ಅಥವಾ ಜಿಪ್ಸಮ್ ಹಾಕುವಂತ ಕ್ರಮಗಳಾಗಬಹುದು, ಅದನ್ನ ನಿರ್ಧಾರ ಮಾಡಿಕೊಂಡು ನೀವು ಪೂರ್ವ ತಯಾರಿ ಮಾಡ್ಕೋಬೇಕು. ಇದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರವನ್ನ ನೀವೇನ್ ಸಂಗ್ರಹಿಸಿ ಇಡ್ತೀರಿ, ಆ ಕೊಟ್ಟಿಗೆ ಗೊಬ್ಬರಕ್ಕೆ ನಾವೀಗ ಕೊರೋನಾ ಪರಿಸ್ಥಿತಿಯಲ್ಲಿದ್ದೇವೆ, ಆ ಕೊರೋನಾ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಈಗ ನಾವುಗಳೆಲ್ಲ ಲಸಿಕೆ ತಗೋತಾ ಇದೀವಿ, ಅದೇ ರೀತಿ ಬೆಳೆಗಳಿಗೂ ಕೂಡ ಒಂದು ಲಸಿಕೆ ಇದೆ. ಈ ಟ್ರೈಕೋಡರ್ಮಾ ಸೂಡಮನಾಸ್ ಅನ್ನುವಂತ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸಿ ಬಿಡೋದ್ರಿಂದ ಅವುಗಳ ಸಂಖ್ಯೆ ಆ ಕೊಟ್ಟಿಗೆ ಗೊಬ್ಬರದಲ್ಲಿ ವೃದ್ಧಿಯಾಗುತ್ತದೆ. ಅವು ಮತ್ತೆ ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಆರೋಗ್ಯ ಸುಸ್ಥಿರವಾಗಿ ಬೆಳೆಗಳು ಪೂರಕವಾಗಿ ಬರ್ತದೆ. ಈ ಮೂರು ಪೂರ್ವ ಸಿದ್ಧತೆಗಳನ್ನ ರೈತರು ಮಾಡ್ಕೊಬೇಕು. ಒಂದು ಶುಂಠಿ ಬಿತ್ತನೆ ಬೀಜಗಳ ಆಯ್ಕೆ ಸರಿಯಾದ ತಾಕಿನಿಂದ ಆಗ್ಬೇಕು, ಅಥವಾ ಅವ್ರದೇ ತಾಕಿತ್ತು ಅಂತಂದ್ರೆ ಅದರಲ್ಲಿ ಆರೋಗ್ಯವಾಗಿರುವಂತಹ ಗೆಡ್ಡೆಗಳನ್ನ ಸಂಗ್ರಹಿಸಿಟ್ಕೊಬೇಕು. ಎರಡನೇದು ಮಣ್ಣಿನ ಪರೀಕ್ಷೆ, ಮೂರನೇದು ಟ್ರೈಕೋಡರ್ಮಾ ಮತ್ತು ಸುಡೋಮನಾಸ್ ಅನ್ನ ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸಿ ಅದನ್ನ ಇಡುವಂತದ್ದು. ಇದಿಷ್ಟು ಪೂರ್ವ ಸಿದ್ಧತೆಯನ್ನ ಬಹಳ ಮುಖ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ. ಈ ತುಂಬಾ ಹಳೆ ಶುಂಠಿ ಅಂತ ಹೇಳಿ ಅಥವಾ ಕಳೆದ ವರ್ಷದ ಶುಂಠಿ ಅಂತ ಹೇಳಿ ಗುರುತು ಮಾಡುವಂತದ್ದು ಹೇಗೆ? ಅದೇ ಗೆಡ್ಡೆಯನ್ನ ಕಿತ್ತಾಗ ಆ ಹಳೆ ಶುಂಠಿ ಏನಿರುತ್ತೆ ಅದು ಸ್ವಲ್ಪ ಕಂದು ಬಣ್ಣದಲ್ಲಿರುತ್ತೆ. ಹೊಸದಾಗಿ ಬಂದಿರುವಂತಹ ಗೆಡ್ಡೆಗಳು ನಮ್ಗೆ ಹಳದಿ ಬಣ್ಣದಲ್ಲಿರುತ್ತೆ, ಹೊಳಪು ಚೆನ್ನಾಗಿರುತ್ತೆ, ದೃಢವಾಗಿರುತ್ತೆ. ಇದನ್ನ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ಯಾವ ಶುಂಠಿ ಹೊಳೆಯದು, ಯಾವ ಶುಂಠಿ ಹೊಸದಂತ ಗೊತ್ತಾಗೋಗ್ತದೆ. ಸಾಧ್ಯವಾದಷ್ಟು ತಾಕಿಗೆ ಹೋಗಿ ಅದನ್ನ ನೋಡಿ ತಗೊಳ್ಳೋದು ಗೊತ್ತಾಗೋಗುತ್ತೆ ಸರ್. ಇದು ಅಕ್ಕಪಕ್ಕದವ್ರನ್ನ ವಿಚಾರಿಸಿದಾಗ ಇದು ಹಳೆ ಶುಂಠಿನ ಹೊಸ ಶುಂಠಿನ ಈ ವರ್ಷ ಹಾಕಿರೋದ ಬಿತ್ತನೆ ಗೆಡ್ಡೆ ಇಲ್ಲ ಕಳೆದ ವರ್ಷದ ಗೆಡ್ಡೆನ ಹಾಗೆ ಬಿಟ್ಟಿರೋದ ಅಂತ ಗೊತ್ತಾಗುತ್ತೆ. ಕಳೆದ ವರ್ಷದ ಗೆಡ್ಡೆ ಆದ್ರೆ ಗಿಡದ ಬೆಳವಣಿಗೆಯಲ್ಲಿ ತುಂಬಾ ಯಥೇಚ್ಛವಾಗಿರ್ತದೆ. ಕೆಲವೊಮ್ಮೆ ಅದು ನಮ್ಮ 3 ಅಡಿ ಎತ್ತರಕ್ಕೂ ಕೂಡ ಗಿಡಗಳು ಬೆಳೆದು ಬಿಡ್ತವೆ ಹಳೆ ಗೆಡ್ಡೆಗಳಾಯ್ತು ಅಂತಂದ್ರೆ, ಅದು ನೋಡ್ತಾನೆ ಗೊತ್ತಾಗುತ್ತೆ. ಈಗ ನಮ್ಮ ಭಾಗದ ಕೃಷಿಕರು ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ? ಸರ್, ತಳಿಗಳು ಬಹಳಷ್ಟು ತಳಿಗಳಿದಾವೆ. ಆದ್ರೆ ಶುಂಠಿಯಲ್ಲಿ ಇಳುವರಿ ವಿಚಾರಕ್ಕೆ ಬಂದಾಗ ಇವತ್ತಿಗೂ ಕೂಡ ರಿಯೋಡಿ ಜನರಿಯೋ ಅಥವಾ ನಮ್ಮ ಭಾಗದ ಜನ ಹೇಳುವಂತ ರಿಗೋಡಿ ಅನ್ನುವಂತ ತಳಿನೇ ಅತ್ಯುತ್ತಮವಾಗಿ ಇಳುವರಿಯನ್ನ ಕೊಡ್ತಾ ಇದೆ. ಆದ್ರೆ ಇವತ್ತಿನ ಬದಲಾದಂತ ಕಾಲಮಾನದಲ್ಲಿ ಕಾಲಘಟ್ಟದಲ್ಲಿ ಏನಾಗಿದೆ, ನಮಗೆ ಶುಂಠಿಗೆ ಈ ಜಂತುಳುವಿನ ಬಾಧೆ ತುಂಬಾ ಕಡಿಮೆ ಇರ್ತಾ ಇತ್ತು, ಆದ್ರೆ ಇತ್ತೀಚೆಗೆ ಜಂತುಳುವಿನ ಬಾಧೆ ತುಂಬಾ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ರಿಗೋಡಿ ಜೊತೆ ಅಥವಾ ರಿಗೋಡಿ ಬದಲಾಗಿ ನಾವು ಅಲ್ಲಿ ನಾವು ಮಹಿಮಾ ತಳಿಯನ್ನ ಆಯ್ಕೆ ಮಾಡ್ಕೊಬಹುದು. ಇತ್ತೀಚೆಗೆ ಕಂಡು ಬಂದಿರೋದು ಏನಂದ್ರೆ ಮಹಿಮಾ ತಳಿಯಲ್ಲಿ ಜಂತು ಹುಳುವಿನ ಬಾಧೆಯನ್ನ ತಡ್ಕೊಳ್ಳುವಂತ ಒಂದು ಶಕ್ತಿ ಇದೆ. ಒಂದು ಎರಡನೇದು, ನಾವು ಕಳೆದ 2 ವರ್ಷದ ಮಾರುಕಟ್ಟೆ ಧಾರಣೆಯನ್ನ ಗಮನಿಸಿದಾಗ ಶಿರ್ಸಿಯಲ್ಲಿರುವಂತ ಸಹಕಾರ ಸಂಸ್ಥೆಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಶುಂಠಿಯ ಒಂದು ಮಾರುಕಟ್ಟೆ ನಿರ್ವಹಣೆಯನ್ನ ಮಾಡ್ತವೆ. ಅವರು ಸ್ಪೆಸಿಫಿಕ್ ಆಗಿ ಒಂದೇ ಒಂದು ತಳಿಯನ್ನ ಕೇಳ್ತಾರೆ, ಹಿಮಾಚಲ ಹಿಮಾಚಲ ಹಿಮಾಚಲ ತಳಿ ಇದ್ರೆ ನಾವು ತಗೊಂತೀವಿ, ರಿಗೋಡಿ ಇದ್ರೆ ತಗೊಳ್ಳಲ್ಲ ಅಂತ. ಹಾಗಾಗಿ ನಮಗೆ ಈ ಮಾರ್ಕೆಟ್ ನಲ್ಲಿ ಇರೋ ಧಾರಣೆಗೂ ಶಿರ್ಸಿನಲ್ಲಿ ಇದ್ದಂತಹ ಧಾರಣೆಗೂ ಕನಿಷ್ಠ ಪಕ್ಷ 200-300 ರೂಪಾಯಿ ವ್ಯತ್ಯಾಸ ಬರ್ತಾ ಇತ್ತು. ಹಾಗಾಗಿ ಅಂದ್ರೆ ಆ ತಳಿಯ ವೈವಿಧ್ಯತೆ ಕೂಡ ಹಾಗೆ ಇದೆ. ಡ್ರೈ ರಿಕವರಿ ಅಂತ ಏನ್ ಹೇಳ್ತೀವಿ, ಒಣಶುಂಠಿ ಮಾಡಿದ್ರೆ ಅದು ಸುಮಾರು 3% ಜಾಸ್ತಿ ಸಿಗುತ್ತೆ ನಮಗೆ. ಅದು ಒಂದು. ಮತ್ತೆ ಎರಡನೇದು, ಅದರ ಕೀಪಿಂಗ್ ಕ್ವಾಲಿಟಿ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಟೈಮ್ ನಲ್ಲಿ ಆಗುವಂತ ಲಾಸ್ ಗಳು ಕಡಿಮೆ ಇದೆ. ಹಾಗಾಗಿ ಈ ಪೋಸ್ಟ್ ಹಾರ್ವೆಸ್ಟ್ ಸ್ಟೇಜ್ ನಲ್ಲಿ ಗಿಡಗಳಿಗೆ ಬರುವಂತ ಅಂದ್ರೆ ಶುಂಠಿಗೆ ತಗೊಳ್ಳುವಂತ ಬಾಧೆಗಳು ಸ್ವಲ್ಪ ಹಿಮಾಚಲದಲ್ಲಿ ಕಡಿಮೆ ಇರೋದ್ರಿಂದ, ಮತ್ತೆ ಸಂಸ್ಕರಣೆ ಮಾಡುವಂತ ಉದ್ಯಮಿಗಳಿಗೆ ಮತ್ತೆ ಇಂಡಸ್ಟ್ರಿಗಳಿಗೆ ಇದು ತುಂಬಾ ಅನುಕೂಲಕರವಾಗಿರೋದ್ರಿಂದ ಕೆಲವೊಬ್ರು ಹಿಮಾಚಲ ತಳಿಯನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇನ್ಸಿಸ್ಟ್ ಮಾಡ್ತಾರೆ. ಹಾಗಾಗಿ ರೈತರು ಒಂದೇ ತಳಿ ಗಂಟು ಬೀಳೋದ್ರ ಬದಲು ದಯವಿಟ್ಟು ಇನ್ನು ಮುಂದೆ ತಳಿಗಳನ್ನ ಬದಲಾಯಿಸ್ತಾ ಹೋಗಬೇಕು. ಅದೇ ರೀತಿ ವರದಾ ಅಂತಂದ್ಬಿಟ್ಟು ಮತ್ತೊಂದು ತಳಿ ಬಿಡುಗಡೆ ಆಗಿದೆ, ರಜತ ಅನ್ನುವಂತ ಹಳೆ ತಳಿ ಇದೆ. ಹಾಗಾಗಿ ನಿಮ್ಮ ಮುಂದೆ 4-5 ತಳಿಗಳ ಆಯ್ಕೆ ಇದೆ, ಅದನ್ನ ಮಾಡ್ಕೊಳ್ಳಿ. ಮಹಿಮಾ, ರಿಗೋಡಿ, ಹಿಮಾಚಲ, ವರದಾ, ರಜತ, ಹೀಗೆ ಬೇರೆ ಬೇರೆ ತರಹದ ತಳಿಗಳು ಇದ್ದಾವೆ. ಆದಷ್ಟು ಮಾರುಕಟ್ಟೆನಲ್ಲಿ ಯಾವುದಕ್ಕೆ ಹೆಚ್ಚಿಗೆ ಬೇಡಿಕೆ ಇರುತ್ತೋ ಅಂತಹ ತಳಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು. ಅದರ ಜೊತೆಗೆ ಯಾವ ತಳಿ ರೋಗ ನಿರೋಧಕವಾಗಿರುತ್ತೋ, ಕೀಟ ನಿರೋಧಕವಾಗಿರುತ್ತೋ ಅಂತಹ ತಳಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಈ ನಿಟ್ಟಿನಲ್ಲಿ 5 ಆಯ್ಕೆಗಳು ನಮ್ಮ ಕೃಷಿಕರ ಮುಂದೆ ಇದ್ದಾವೆ, ಅದನ್ನ ಆಯ್ಕೆಯನ್ನ ಅವರೇ ಮಾಡಿಕೊಳ್ಬಹುದು. ಈಗ ಬಿತ್ತನೆ ಬೀಜವನ್ನ ಆಯ್ಕೆಯನ್ನ ಮಾಡಿದ ಮೇಲೆ ಹೇಗೆ ಸಂಗ್ರಹವನ್ನ ಮಾಡುವಂಥದ್ದು? ಒಂದು ಸಹ ನಾವು ಆರೋಗ್ಯವಾಗಿರೋ ಬಿತ್ತನೆ ಬೀಜಗಳನ್ನ ತಗೊಂಡ ನಂತರ ಕೂಡ ಗೆಡ್ಡೆಗಳ ಆರೋಗ್ಯವಾಗಿದ್ದಾವೆ ಅಂತ ಹೇಳಿ ಅದಕ್ಕೆ ಉಪಚಾರ ಮಾಡದೆ ಕಡೆಗಣಿಸೋದು ಬಹಳ ತಪ್ಪು. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಕನಿಷ್ಠ 8-9 ತಿಂಗಳು ಕಳೆದಿರುವಂತ ಗಿಡಗಳಿಂದ ನಾವು ಗೆಡ್ಡೆನ ತಗೊಳ್ಳೋದು ಬಹಳ ಮುಖ್ಯ. ಆ ಗೆಡ್ಡೆಗಳನ್ನ ಗಮನಿಸಿದಾಗ ಗೆಡ್ಡೆಗಳು ಸದೃಢವಾಗಿದ್ದು ಹಳದಿ ಬಣ್ಣ ಮತ್ತೆ ಹೊಳಪಿನಿಂದ ಕೂಡಿರ್ತದೆ. ಆ ಗೆಡ್ಡೆಗಳನ್ನ ಮುರಿದು ನೋಡಿದಾಗ ಒಳಭಾಗ ಕೂಡ ಅಷ್ಟೇ ಹೊಳಪಿನಿಂದ ಇರ್ತದೆ. ಒಳಭಾಗದಲ್ಲಿ ಎಲ್ಲೂ ಕಂದು ಬಣ್ಣದ ಮಚ್ಚಿಗಳಾಗ್ಲಿ ಕಂದು ಬಣ್ಣದ ಆಕಾರಗಳಾಗ್ಲಿ ಇರೋದಿಲ್ಲ. ಈ ತರದ ಗೆಡ್ಡೆಗಳನ್ನ ತೆಗೆದುಕೊಂಡ ನಂತರ ಅದನ್ನ ಆರೋಗ್ಯಯುತವಾಗಿ ಸಂಸ್ಕರಣೆ ಮಾಡಲಿಕ್ಕೆ ಶೇಖರಣೆ ಮಾಡಲಿಕ್ಕೆ ಏನ್ ಮಾಡಬೇಕು, ಮೆಟಲಾಕ್ಸಲ್ ಮತ್ತೆ ಮ್ಯಾಂಕೋಜಂಪ್ ಅನ್ನುವಂತ ಎರಡು ಶಿಲೀಂಧ್ರ ನಾಶಕಗಳ ಕಾಂಬಿನೇಷನ್ ಇರುವಂತ ಶಿಲೀಂಧ್ರ ನಾಶಕಗಳು ಮಾರ್ಕೆಟ್ ಅಲ್ಲಿದೆ. ಅದನ್ನ ಪ್ರತಿ ಲೀಟರ್ಗೆ 3 ಗ್ರಾಮ್, ಅದ್ರ ಜೊತೆಗೆ ಕ್ವಿನಾಲ್ಫಾಸ್ ಅನ್ನುವಂತ ಕೀಟನಾಶಕ ಸಿಗುತ್ತೆ ಮಾರ್ಕೆಟ್ನಲ್ಲಿ, ಪ್ರತಿ ಲೀಟರ್ ನೀರಿಗೆ 2 ml. ಮತ್ತೆ ನಮಗೆ ಶುಂಠಿಯನ್ನು ತುಂಬಾ ತೀವ್ರವಾಗಿ ಬಾಧಿಸುವಂತದ್ದು ದುಂಡಾಣು ಅಥವಾ ಬ್ಯಾಕ್ಟೀರಿಯಲ್ ಬ್ಲೈಟ್. ಆ ಬ್ಯಾಕ್ಟೀರಿಯಾ ಇರುವಿಕೆಯನ್ನ ಮೊದಲೇ ತೆಗೆದುಬಿಟ್ರೆ ನಮಗೆ ಫೀಲ್ಡ್ ನಲ್ಲಿ ಈ ಪ್ರಾಬ್ಲಮ್ ಕಡಿಮೆ ಆಗ್ತದೆ. ಹಾಗಾಗಿ ಸ್ಟ್ರೆಪ್ಟೋಸೈಕ್ಲಿನ್ ಪ್ರತಿ 1 ಲೀಟರ್ ನೀರಿಗೆ 1 ಗ್ರಾಂನಷ್ಟು ಹಾಕಿ ಒಂದು ದ್ರಾವಣ ಮಾಡ್ಕೊಬೇಕು. ಆ ದ್ರಾವಣಕ್ಕೆ ನಮ್ಮ ಬಿತ್ತನೆ ಶುಂಠಿ 1 ಎಕರೆಗೆ ಸರಿಸುಮಾರು 800 ಕೆಜಿಯಿಂದ 1000 ಕೆಜಿ ತನಕ ನಮಗೆ ಬಿತ್ತನೆ ಗೆಡ್ಡೆ ಬೇಕಾಗ್ತದೆ. ಆ ಗೆಡ್ಡೆಗಳನ್ನ ಚೆನ್ನಾಗಿ ನೀರಿನಲ್ಲಿ ತೊಳೆದು 1/2 ಗಂಟೆಗಳ ಕಾಲ, ಈಗ ನಾನು ಹೇಳದ್ನಲ್ಲ ಮೆಟಲಾಕ್ಸಿಲ್ ಮ್ಯಾಂಕೋಸೆಪ್ ಕಾಂಬಿನೇಷನ್ ಇರುವಂತಹ ಶಿಲೀಂಧ್ರನಾಶಕ 3 ಗ್ರಾಮ್, 2 ml ಕುನಾಲ್ಫಾಸು, 1 ಗ್ರಾಮ್ ಸ್ಟ್ರೆಪ್ಟೋಸೈಕ್ಲಿನ್, ಈ ದ್ರಾವಣದಲ್ಲಿ 1/2 ಗಂಟೆಗಳ ಕಾಲ ನೆನೆಸಿಡಬೇಕು. ನೆನೆಸಿಟ್ಟ ನಂತರ ಅದನ್ನ ನೆರಳಲ್ಲಿ ಒಣಗಿಸಿ ಗೋಣಿ ತಾಟ್ನಲ್ಲಿ ಆಗ್ಬೋದು ಅಥವಾ ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಒಂದು ರೀತಿ ಜಾಲಿ ರೀತಿ ಇರುವಂತಹ ಪ್ಲಾಸ್ಟಿಕ್ ಗೋಣಿ ಚೀಲಗಳು ಬಂದಿದ್ದಾವೆ, ಚೆನ್ನಾಗಿ ಗಾಳಿ ಆಡಬೇಕು. ತಂಪಾಗಿರುವಂತಹ ವಾತಾವರಣದಲ್ಲಿ ಈ ಗೆಡ್ಡೆಗಳನ್ನ ಶೇಖರಿಸಿಡಬೇಕು. ಯಾವಾಗ ನಾವು ತಂಪಾಗಿರುವಂತಹ ವಾತಾವರಣದಲ್ಲಿ ಶೇಖರಿಸಿಡ್ತೀವೋ ಅವಾಗ ಆ ವರಮೈ ನಮಗೆ ಗಟ್ಟಿ ಆಗ್ತಾ ಹೋಗ್ತದೆ, ನೀರೆಲ್ಲ ಆವಿಯಾಗಿ ಗೆಡ್ಡೆಯ ವರಮೈ ಗಟ್ಟಿ ಆಗ್ತಾ ಹೋಗ್ತದೆ, ಅದರಲ್ಲಿರೋ ಕಣ್ಣುಗಳು ಮೊಳಕೆ ಹೊಡಿಲಿಕ್ಕೆ ಸಿದ್ಧತೆನ ಮಾಡ್ಕೊಳ್ತಾ ಹೋಗ್ತದೆ, ಫಿಸಿಯಾಲಜಿಕಲ್ ಚೇಂಜಸ್ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಬಿತ್ತನೆ ಗಿಡ್ಡಗಳನ್ನ ನಾವು ಸ್ವಲ್ಪ ತಂಪಾದ ವಾತಾವರಣದಲ್ಲಿ ನೆಲದ ನೇರವಾದ ಸಂಪರ್ಕ ಅಥವಾ ಮಣ್ಣಿನ ಸಂಪರ್ಕಕ್ಕೆ ಬರದಿರೋ ರೀತಿ ನಾವು ಅದನ್ನ ಶೇಖರಿಸಿಡ್ಬೇಕಾಗ್ತದೆ. ಸೊಪ್ಪಾಕ ಅಂತದ್ದು ಗುಣಚೀಲವನ್ನು ಮುಚ್ಚುವಂತದ್ದು ಸ್ವಲ್ಪ ಕಾವಾಗ್ಲಿ ಅಂತ ಹೇಳಿ, ಅದು ನಾವು ಬಿತ್ತನೆ ಮುಂಚೆ ಇದನ್ನ ಈ ರೀತಿ ಶೇಖರಿಸಿಡ್ತೀವಿ. ಡಿಸೆಂಬರ್ ನಲ್ಲಿ ತಂದಿದ್ದ ಶುಂಠಿನ ನಾವು 2 ತಿಂಗಳ ತನಕ ಶೇಖರಿಸಿಡಬೇಕು. ಸಾಮಾನ್ಯವಾಗಿ ನಾವು ಹೇಳೋದು ಏನಂತಂದ್ರೆ ನೀರಾವರಿ ಲಭ್ಯತೆ ಮತ್ತೆ ನಿಮ್ಮ ಭಾಗದಲ್ಲಿ ಬೀಳುವಂತ ಮಳೆಯ ಪರಿಪಾಠ ಯಾವ ರೀತಿ ಇದೆ ಅದನ್ನ ನೋಡಿಕೊಂಡು ನಾವು ಬಿತ್ತನೆ ಕಾಲನ ಚೂಸ್ ಮಾಡ್ಕೊಬೇಕು. ನಮ್ಮ ಹತ್ರ ನೀರಾವರಿ ಸೌಲಭ್ಯ ಇದೆ ಅಂತಂದ್ರೆ ಫೆಬ್ರವರಿ ತಿಂಗಳ ಕೊನೆ ವಾರ ಅಥವಾ ಮಾರ್ಚ್ ತಿಂಗಳ ಮೊದಲೇ ವಾರದಲ್ಲಿ ನೀವು ಬಿತ್ತನೆ ಮಾಡೋದ್ರಿಂದ ಗೆಡ್ಡೆಗಳ ಬೆಳವಣಿಗೆಗೆ ಮತ್ತೆ ಹೆಚ್ಚು ಹೆಚ್ಚು ಮರಿಗಳು ಬರಲಿಕ್ಕೆ ಸೂಕ್ತವಾದಂತಹ ವಾತಾವರಣನ ನಾವು ಕಲ್ಪಿಸಿಕೊಟ್ಟಂತ ಶ್ರಮ ನಮ್ದಾಗ್ತದೆ. ಬಹಳ ಅನುಕೂಲಕರವಾದಂತ ವಾತಾವರಣ ನಮ್ಗೆ ಸಿಗುತ್ತೆ ಬೆಳೆಗೆ ಬೇಕಾಗಿರುವಂತದ್ದು. ಹಾಗಾಗಿ ಅಂತ ಟೈಮ್ನಲ್ಲಿ ನಾವು ನಾಟಿ ಮಾಡೋದ್ರಿಂದ ಸುಮಾರು 2 ತಿಂಗಳ ಕಾಲ ಇದನ್ನ ನಾವು ತಂಪಾದ ವಾತಾವರಣದಲ್ಲಿ ಶೇಖರಿಸಿಡ್ತೀವಿ. ಅದಾದ ನಂತರ ಇನ್ನೇನು ನಾಟಿಗಿನ್ನೊಂದು 10 ದಿನ ಇದೆ ಅನ್ಬೇಕಾದ್ರೆ ಅದನ್ನ ಸೊಪ್ಪು ಅಥವಾ ಗೋಣಿಚೀಲ ಇದನ್ನೆಲ್ಲ ಹಾಕಿ ಬೆಚ್ಚಗಿಟ್ಟಾಗ ಆ ಕಣ್ಣುಗಳು ಮೊಳಕೆ ಹೊಡಿಲಿಕ್ಕೆ ಶುರು ಆಗ್ತದೆ. ಯಾವಾಗ ನಮ್ಗೆ ಕಣ್ಣುಗಳು ಮೊಳಕೆ ಹೊಡಿಲಿಕ್ಕೆ ಶುರು ಆಗ್ತದೆ, ಫೀಲ್ಡ್ ನಲ್ಲಿ ಸಾಮಾನ್ಯವಾಗಿ ಮೊಳಕೆ ಹೊಡಿದೆ ಇರೋ ಗೆಡ್ಡೆಗಳನ್ನ ಹಾಕಿದಾಗ ಮೊಳಕೆ ಬರಲಿಕ್ಕೆ 21-30 ದಿನಗಳಾಗೋಗ್ತದೆ. ಆ ಟೈಮ್ನಲ್ಲಿ ನಮ್ಗೆ ಏನಾಗ್ತದೆ, ಕಳೆಗಳು ಬೆಳೆ ಜೊತೆ ಒಂದು ಕಾಂಪಿಟೇಷನ್ ಬೀಳ್ತದೆ. ಆದ್ರೆ ನಮ್ಗೆ ಮೊಳಕೆ ಬಂದಿರುವಂತ ಗೆಡ್ಡೆಗಳನ್ನ ನಾವು ಬಿತ್ತನೆ ಬಳಸಿದಾಗ 14-15 ದಿನಕ್ಕೆಲ್ಲ ನಮ್ಗೆ ಎಲೆಗಳು ಕಾಣ್ಲಿಕ್ಕೆ ಶುರು ಆಗ್ತದೆ. ಅದು ಒಂದು ಅಡ್ವಾಂಟೇಜ್. ಹಾಗಾಗಿ ರೈತರಲ್ಲಿ ಇದೊಂದು ಪರಿಪಾಠ ಇದೆ, ಅದು ಬಿತ್ತನೆ ಹಾಕೋಕ್ಕೂ ಮುಂಚೆ ಒದ್ದೆ ಕಂಬಳಿನೋ ತೇವ ಮಾಡಿರೋ ಕಂಬಳಿನೋ ಅಥವಾ ಗೋಣಿ ಚೀಲಗಳನ್ನ ಹಾಕಿ ಕಾವನ್ನ ಎಬ್ಬಿಸಿ ಮೊಳಕೆಯನ್ನ ಬರೆಸುವಂತ ಒಂದು ಪರಿಪಾಠ ಇದೆ, ಮಾಡಬಹುದು ಸರ್. ನಾನೇನು ಹೇಳಿದೆ, ಬಿತ್ತನೆಗೆ ಮುಂಚೆ ನಾವು ಬೀಜೋಪಚಾರ ಮಾಡಬೇಕು ಅಂತ ಶೇಖರಣೆ ಸಮಯದಲ್ಲಿ, ಇದೇ ಬೀಜೋಪಚಾರವನ್ನ ಬಿತ್ತನೆಗೂ ಮುಂಚೆ ಕೂಡ ಮಾಡಿ ನಂತರ ಬಿತ್ತನೆ ಮಾಡೋದ್ರಿಂದ ನಮಗೆ ರೋಗಗಳ ಬಾಧೆ ಮತ್ತೆ ಕೀಟಗಳ ಬಾಧೆ ಕಡಿಮೆ ಇರುತ್ತೆ. ಇಲ್ಲಿ ನಮ್ಮ ಕೃಷಿಕರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಮೊಳಕೆ ಬರಲಿಕ್ಕೆ ಏನ್ ಹಾಕ್ತಾರೋ ಅವಾಗ ಒಂದಷ್ಟು ಬೀಜೋಪಚಾರವನ್ನ ಮಾಡ್ತಾರೆ, ಇದಿಷ್ಟೇ ಸಾಕು ಅನ್ನುವಂತ ಒಂದು ಕಲ್ಪನೆ ಇದೆ. ಅವರು ಮೊಳಕೆ ಬರೆಸಿದ ಮೇಲೂ ಕೂಡ ಬೀಜೋಪಚಾರವನ್ನು ಮಾಡಬೇಕು ಅಥವಾ ಮೊಳಕೆ ಪೂರ್ವದಲ್ಲೇ ಬೀಜೋಪಚಾರ ಮಾಡಬೇಕು ಸರ್? ಒಂದು ಶೇಖರಣಾ ಹಂತದಲ್ಲಿ ಒಂದು ಮಾಡ್ಲಿ, ಈ 2ನೇ ಬೀಜೋಪಚಾರ ನಾಟಿಗೂ ಮುಂಚೆ ಬಿತ್ತನೆಗಳನ್ನ ಮಾಡ್ಲಿಕ್ಕೂ ಮುಂಚೆ, 2 ಶೇಖರಣೆಗೂ ಮುಂಚೆ ಮತ್ತೊಂದು ಬಿತ್ತನೆಗೂ ಮುಂಚೆ 2 ಬೀಜೋಪಚಾರ ಮಾಡಿದ್ರೆ ಸಾಕು ಸರ್. ಈ ಬೀಜೋಪಚಾರದಿಂದ ಕೇವಲ ರೋಗಗಳನ್ನ ಮಾತ್ರ ನಿಯಂತ್ರಣ ಮಾಡುವಂತದ್ದು ಅಥವಾ ಬೇರೆ ಏನಾದರೂ ಅನುಕೂಲಗಳಿದೆಯಾ? ಮೇಜರ್ ರೋಗ ಮತ್ತೆ ಕೀಟ, ಯಾಕಂದ್ರೆ ಕ್ವಿನಾಲ್ಫಾಸ್ ನ ನಾವು ಹಾಕೋದ್ರಿಂದ ಸಾಮಾನ್ಯವಾಗಿ ಮಳೆ ನಿಂತ ನಂತರ ಆ ಸ್ಕೇಲ್ ಇನ್ಸೆಕ್ಟ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಫೀಲ್ಡ್ ಅಲ್ಲಿ, ಅವು ಮೇಲ್ಗಡೆ ಅಂಟ್ಕೊಂಡಂಗೆ ಇರುತ್ತದೆ, ನಮ್ಗೆ ಗಮನಿಸಿರೋದಿಲ್ಲ ನಾವು, ಅದು ತೊಳೆದಾಗ ಮಾತ್ರ ಕಾಣದು ನಮ್ ಕಣ್ಗೆ ಅದು. ಹಾಗಾಗಿ ಕ್ವಿನಾಲ್ಫಾಸ್ ನಿಂದ ಟ್ರೀಟ್ ಮಾಡೋದ್ರಿಂದ ಫೀಲ್ಡ್ ನಿಂದ ನಮ್ಗೆ ಏನಾದ್ರೂ ಈ ಸ್ಕೇಲ್ ಇನ್ಸೆಕ್ಟ್ಸ್ ಗೊತ್ತಾಗದೆ ನಮ್ಮ ಮನೆ ತನಕ ಬಂದಿದ್ರೆ ಅದು ಸ್ಟೋರೇಜ್ ಟೈಮ್ನಲ್ಲಿ ಮೊಟ್ಟೆ ಹೊಡೆದು ಮರಿಯಾಗಿ ಅದನ್ನ ಡ್ಯಾಮೇಜ್ ಮಾಡುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಇದನ್ನ ನಾವು ಬಿತ್ತನೆಗೂ ಮುಂಚೆ ನಾವು ಶೇಖರಣೆ ಮಾಡ್ಬೇಕಾದ್ರೆ ಒಂದ್ರೂ ನಾವೇನು ಬೀಜೋಪಚಾರ ಮಾಡ್ತೀವಿ ಅಲ್ಲಿ ನಮಗೆ ಈ ಕೀಟಗಳ ಬಾಧೆ ಹೊರಟೋಗ್ತದೆ. ಮತ್ತೆ ಬಿತ್ತನೆಗೂ ಮುಂಚೆ ಮಾಡೋದ್ರಿಂದ ಬಿತ್ತನೆ ಆದ್ಮೇಲೆ ಬರುವಂತ ಕೀಟಗಳ ನಿರ್ವಹಣೆ ಸುಮಾರು 45 ದಿನ ತನಕ ಅದು ನಿರ್ವಹಣೆ ಮಾಡಿಕೊಡುತ್ತೆ ಸರ್. ವೈಜ್ಞಾನಿಕವಾಗಿ ಹೇಗೆ ಬಿತ್ತನೆ ಮಾಡಬೇಕು ಸರ್? ಒಂದು ಭೂಮಿ ಸಿದ್ಧತೆ ವಿಚಾರಕ್ಕೆ ಬಂದಾಗ ನಾವು ಭೂಮಿ ಆಯ್ಕೆನ ಗಮನಿಸಬೇಕು. ಇವು ಗೆಡ್ಡೆಗಳಿಂದ ಬರುವಂತ ಬೆಳೆ ಆಗಿರೋದ್ರಿಂದ ಯಾವ ಮಣ್ಣಿನಲ್ಲಿ ಮರಳಿನ ಅಂಶ ಹೆಚ್ಚಾಗಿರ್ತದೋ ಅಂತ ಮಣ್ಣು ಈ ಬೆಳೆಗೆ ಬಹಳ ಸೂಕ್ತ. ನಾವು ಸ್ಯಾಂಡಿಲೋಮ್ ಅಂತ ಕರೆಕ್ಟ್ ಆಗಿ ಹೇಳ್ಬಿಡ್ತೀವಿ ಟೆಕ್ನಿಕಲಿ. ಸ್ವಲ್ಪ ಗೋಡ್ ಮಿಶ್ರಿತ ಮಣ್ಣು, ಮರಳು ಮಿಶ್ರಿತ ಮಣ್ಣು ತುಂಬಾ ಚೆನ್ನಾಗಿ ಈ ಬೆಳೆಗೆ ಸೂಕ್ತವಾಗ್ತದೆ. ಎಲ್ಲಿ ಜೇಡಿ ಪದಾರ್ಥ ಜಾಸ್ತಿ ಇರುತ್ತೆ, ಮಣ್ಣಿನಲ್ಲಿ ಜೇಡಿ ಅಂಶ ಜಾಸ್ತಿ ಇರುತ್ತೆ, ಅಂತಹ ಮಣ್ಣು ಈ ಬೆಳೆಗೆ ಸೂಕ್ತವಾದದ್ದಲ್ಲ. ಹಾಗಾಗಿ ಮಣ್ಣನ್ನ ಆಳವಾದ ಉಳುಮೆ ಮಾಡ್ಲಿ. ಬಹಳ ಮುಖ್ಯವಾಗಿ ಮಾಗಿ ಬಿಸಿಲಿಗೆ ಮಣ್ಣು ಎಕ್ಸ್ಪೋಸ್ ಆಗ್ಬೇಕು. ಆ ರೀತಿ ಎಕ್ಸ್ಪೋಸ್ ಆದಾಗ ಮಣ್ಣಲ್ಲಿರುವಂತ ರೋಗಕಾರಕ ಸೂಕ್ಷ್ಮಾಣುಜೀವಿಗಳಾಗ್ಬೋದು ಅಥವಾ ಹುಳುಗಳಾಗ್ಬೋದು, ಆಮೇಲಿಂದ ಬೇರ್ ತಿನ್ನುವಂತ ಬೇರ್ ಹುಳಗಳಾಗ್ಬೋದು, ಇವೆಲ್ಲ ಅಲ್ಲೇ ನಿರ್ವಹಣೆ ಆಗೋಗ್ತಾವ ಸರ್. ಒಂದೂವರೆ ತಿಂಗಳುಗಳ ಕಾಲ ನಮ್ಗೆ ಮಾಗಿ ಬಿಸಿಲಿಗೆ ಭೂಮಿ ಎಕ್ಸ್ಪೋಸ್ ಆದ್ರೆ, ಆ ನಂತರ ಚೆನ್ನಾಗಿ ಮಣ್ಣನ್ನು ಹದಕ್ ತಗೊಂಡ್ಬಂದು 1 ಮೀಟರ್ ಅಥವಾ 3.5 ಅಡಿ ಅಗಲಕ್ಕೆ ನಾವು ಮಡಿಗಳನ್ನ ಅಥವಾ ಪಟಗಳನ್ನ ಮಾಡ್ಕೊಬೇಕಾಗ್ತದೆ. ನಾನು ಡ್ರಿಪ್ ಮುಖಾಂತರ ಮಾಡ್ತೀನಿ, ಒಂದು ಪಟಕ್ಕೆ ಒಂದೇ ಲೈನ್ ಮಾಡ್ತೀನಿ ಅನ್ನೋ ಹಾಗಿದ್ರೆ, ನೀವು ಒಂದು ಪಟದಲ್ಲಿ ಅಥವಾ ಒಂದು ಮಡಿಯಲ್ಲಿ 2 ಸಾಲುಗಳನ್ನ ಹಾಕೊಳ್ಳಿ. ಇಲ್ಲ ನಾನು ಡ್ರಿಪ್ ಮಾಡ್ತಾ ಇಲ್ಲ ಸ್ಪ್ರಿಂಕ್ಲರ್ ಮಾಡ್ತೀನಿ ಅಂದ್ರೆ ಒಂದು ಪಟದಲ್ಲಿ 3 ಸಾಲುಗಳನ್ನ ನೀವು ಮಾಡ್ಕೊಬಹುದು. ಯಾವಾಗ್ಲೂ ಏರ್ ಮಡಿ ಮಾಡಿಕೊಂಡು ನಾವು ಬಿತ್ತನೆ ಮಾಡೋದು ಬಹಳ ಸೂಕ್ತ. ಯಾಕಂದ್ರೆ ಮಳೆಗಾಲದಲ್ಲಿ ನೀರು ಹೆಚ್ಚಾಗಿ ಬಂದಾಗ ಆ ನೀರು ಸುಲಭವಾಗಿ ಬಸ್ತು ಹೋಗುತ್ತೆ. ಏರ್ ಮಡಿ ಮಾಡೋದ್ರಿಂದ ಮಣ್ಣು ತುಂಬಾ ಹಗುರವಾಗಿರ್ತದೆ, ಮತ್ತೆ ಬಹಳ ಗೆಡ್ಡೆಗಳು ಬೆಳಿಲಿಕ್ಕೆ ಬೇಕಾಗಿರುವಂತ ವಾತಾವರಣನ ಮಣ್ಣು ಕಲ್ಪಿಸ್ಕೊಡ್ತದೆ. ಹಾಗಾಗಿ ಸುಮಾರು 1-1.5 ಅಡಿ ಎತ್ತರ ಏರ್ಮಡಿ ಮಾಡ್ಲಿ, 1 ಮೀಟರ್ ಆಗ್ಲ ಅಥವಾ 3.5 ಅಡಿ ಆಗ್ಲ ಪಟಗಳಿದ್ರೆ ತುಂಬಾ ಸೂಕ್ತ. ಸಾಲಿನಿಂದ ಸಾಲಿಗೆ 1 ಅಡಿ, ಗಿಡದಿಂದ ಗಿಡಕ್ಕೆ 20 ಸೆಂಟಿಮೀಟರ್ ಇಂದ 25 ಸೆಂಟಿಮೀಟರ್, 3/4 ಅಡಿ ಅಂತರ ತಗೊಂಡ್ರೆ ಸಾಕಾಗ್ತದೆ. ಬಿತ್ತನೆಯ ಸಂದರ್ಭದಲ್ಲಿ ರಸಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಪೂರೈಕೆಯನ್ನು ಮಾಡಬೇಕು ಸರ್? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಹಾಸನ ಮತ್ತೆ ಈ ಚಿಕ್ಕಮಗಳೂರು ಮೈಸೂರು ಭಾಗಗಳಲ್ಲಿ ಶುಂಠಿಯ ಪರಿಸ್ಥಿತಿಯನ್ನ ಗಮನಿಸಿದಾಗ ರೈತರು ಆ ಬೆಳೆಗೆ ಬೇಕಾಗಿರುವಂತ ರಸಗೊಬ್ಬರಗಳನ್ನ ಬೇಕಾಗಿರೋ ಪ್ರಮಾಣದಲ್ಲಿ ಕೊಡ್ತಾ ಇಲ್ಲ. ಈಗ ನಾವು ಶಿಫಾರಸ್ ಮಾಡೋದು 1 ಎಕರೆಗೆ 100 ಕೆಜಿ ಸಾರಜನಕ, 50 ಕೆಜಿ ರಂಜಕ, 50 ಕೆಜಿ ಪೊಟಾಶ್ ಅಂತ. ಆದ್ರೆ ಮಣ್ಣಿನಲ್ಲಿರುವಂತಹ ಆಲ್ರೆಡಿ ನಮ್ಮ ಮಣ್ಣಲ್ಲಿ ಒಂದಷ್ಟು ಅಂಶ ಇರ್ತದೆ, ನಮ್ಮ ಬೆಳೆ ನಮ್ಮ ಮಣ್ಣಿನಲ್ಲಿರುವಂತ ಇಳುವರಿ ಇದನ್ನ ನಿರ್ಧರಿಸಿ ಕೂಡ ನಾವು ರಸಗೊಬ್ಬರಗಳನ್ನ ಮಾರ್ಪಾಡು ಮಾಡ್ಕೋಬೇಕಾಗ್ತದೆ. ಹಾಗಾಗಿ ನಾನು ಈ ಮೊದಲೇ ಹೇಳಿದಾಗೆ ಇವರು ಮಣ್ಣನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಎರಡನೇದು, ನಮ್ಮ ರೈತರಲ್ಲಿ ಒಂದು DAP ಗೊಬ್ಬರದ ಬಗ್ಗೆ ಬಹಳ ಒಲವಿದೆ. ಹಾಗಾಗಿ DAP ಗೊಬ್ಬರವನ್ನು ಅತಿ ಹೆಚ್ಚು ಬಳಸಿ ಸಾರಜನಕ ಮತ್ತೆ ಪೊಟಾಶ್ನ ಬಳಕೆಯನ್ನ ಕಡಿಮೆ ಮಾಡಿಬಿಡ್ತಾರೆ. ಹಾಗಾಗಿ ನಾನು ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, 1 ಎಕರೆಗೆ ಬೇಕಾಗಿರುವಂತ ರಂಜಕದ ಪ್ರಮಾಣ ಕೇವಲ 50 ಕೆಜಿ, ಅಂದ್ರೆ 2 ಬ್ಯಾಗ್ DAP 1 ಎಕರೆಗೆ ಸಾಕಾಗ್ತದೆ. ಏನು DAP ಕೊಡ್ತೀರಿ ಅದಷ್ಟನ್ನು ನೀವು ಬಿತ್ತನೆ ಸಮಯದಲ್ಲೇನೆ ಕೊಟ್ಟುಬಿಡಿ. ಅದಾದ ನಂತರ 30% ಸಾರಜನಕವನ್ನ ಮತ್ತೆ 30% ಪೊಟಾಶ್, ಶಿಫಾರಸ್ ಮಾಡಿರೋದ್ರಲ್ಲಿ 30% ಅಂದ್ರೆ ಸುಮಾರು 1 ಬ್ಯಾಗ್ನಷ್ಟು ಯೂರಿಯಾನ್ನ ನಾಟಿ ಸಮಯದಲ್ಲಿ, ಮತ್ತೆ 20 ಕೆಜಿಯಷ್ಟು ಪೊಟಾಶ್ ಅನ್ನ ನಾಟಿ ಸಮಯದಲ್ಲಿ ಕೊಟ್ರೆ, ಮತ್ತೆ ಗಿಡಗಳಿಗೆ ಪೋಷಕಾಂಶಗಳ ಲಭ್ಯತೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಬೇಕಾಗೋದು. ಗಿಡ 80 ದಿನ ದಾಟಿ 160 ದಿನ, ಈ ಗ್ರ್ಯಾಂಡ್ ಗ್ರೋತ್ ಪೀರಿಯಡ್ ಅಂತ ಏನ್ ಹೇಳ್ತೀವಿ, ಶೀಘ್ರವಾಗಿ ಬೆಳೆಯುವಂತ ಅಂತ ಇರುತ್ತಲ್ಲ, ಆ ಟೈಮ್ನಲ್ಲಿ ಬೇಕು. ಹಾಗಾಗಿ ಶಿಫಾರಸ್ ಮಾಡಿರುವಂತ ರಸಗೊಬ್ಬರಗಳನ್ನ ಬಿತ್ತನೆ ಮಾಡಬೇಕಾದ್ರೆ ಸಾರ್ವಜನಿಕ ರಂಜಕ ಗೊಬ್ಬರಗಳನ್ನ ಮಾತ್ರ ಕೊಡಿ, ಮತ್ತು ಉಳಿದಂತ ಪೊಟಾಶ್ ಮತ್ತೆ ಸಾರ್ವಜನಿಕ ಗೊಬ್ಬರಗಳನ್ನ ಹಂತ ಹಂತವಾಗಿ ಕೊಡ್ತಾ ಹೋಗಿ. 35-40 ದಿನದ ಬೆಳೆ ಹಂತದಲ್ಲಿದ್ದಾಗ, 90 ದಿನದ ಹಂತದಲ್ಲಿದ್ದಾಗ, ಮತ್ತೆ 120 ದಿನದ ಅಂತ, ಮತ್ತೆ 150-180 ದಿನದ ಅಂತ. ಈ ರೀತಿ ನೀವು ಎಷ್ಟು ಸ್ಪ್ರಿಟ್ ಮಾಡಿಕೊಡ್ತೀರೋ ಅಷ್ಟು ಪೋಷಕಾಂಶಗಳು ಬೆಳೆಗಳಿಗೆ ಲಭ್ಯವಾಗ್ತದೆ. ಇದ್ರ ಜೊತೆಗೆ ನಮಗೆ ಇತ್ತೀಚೆಗೆ ಬೋರಾನ್ ಮತ್ತೆ ಮೆಗ್ನೀಷಿಯಂ ಮತ್ತೆ ಬಹಳ ತೀವ್ರವಾಗಿ ಕಬ್ಬಿಣದ ಅಂಶ ಕೊರತೆ ಕಂಡು ಬರ್ತಾ ಇದೆ. ಹಾಗಾಗಿ ಬಿತ್ತನೆ ಮಾಡೋ ಸಮಯದಲ್ಲಿ ಪ್ರತಿ ಎಕರೆಗೆ 50 ಕೆಜಿಯಷ್ಟು ಮೆಗ್ನೀಷಿಯಂ ಸಲ್ಫೇಟ್, 10 ಕೆಜಿಯಷ್ಟು ಜಿಂಕ್ ಸಲ್ಫೇಟ್, 10 ಕೆಜಿಯಷ್ಟು ಕಬ್ಬಿಣದ ಸಲ್ಫೇಟ್, 2.5 ಕೆಜಿಯಷ್ಟು ಬೋರಾನ್, ಇವುಗಳ ಮಿಶ್ರಣವನ್ನ ನೀವು ಬಿತ್ತನೆ ಮಾಡಬೇಕಾದನ್ನೇ ಕೊಟ್ರೆ ಬೆಳೆಗಳ ಇಳುವರಿ ಕನಿಷ್ಠ ಪಕ್ಷ 10-15% ಚೆನ್ನಾಗಿರುತ್ತೆ, ಮತ್ತೆ ಆರೋಗ್ಯಯುತವಾದಂತ ಬೆಳೆ ನಿಮ್ಮದಾಗ್ತದೆ. ಇಷ್ಟು ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನ ನಾವು ಬಿತ್ತನೆಯ ಸಂದರ್ಭದಲ್ಲಿ ನೀಡಬೇಕಾಗುತ್ತೆ. ಇದಿಷ್ಟು ಬಿತ್ತನೆ, ಶುಂಠಿ ಬೀಜದ ಆಯ್ಕೆ ಹಾಗೂ ಬೀಜೋಪಚಾರ, ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ವಿವರವಾಗಿ ತಿಳಿಸ್ಕೊಟ್ರಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಹೇಗೆ ಸಂಪರ್ಕವನ್ನ ಮಾಡುವಂತದ್ದು ಸರ್? ನನ್ನ ಮೊಬೈಲ್ ದೂರವಾಣಿಗೆ ಅವರು ಕರೆ ಮಾಡಬಹುದು, 9443736330. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9449736330. ಈ ನಂಬರ್ನಲ್ಲಿ ನಂದು ವಾಟ್ಸ್ಆಪ್ ಕೂಡ ಇದೆ. ಸಮಸ್ಯೆಗಳೇನಾದ್ರೂ ಇದ್ರೆ ದಯವಿಟ್ಟು ಫೋಟೋ ಕಳಿಸಿದ್ರೆ ನಾವು ಸರಿಯಾದ ನಿರ್ವಹಣೆಗಳನ್ನ ಅವ್ರಿಗೆ ತಿಳಿಸಿಕೊಡ್ಲಿಕ್ಕೆ ಅನುಕೂಲ ಕೂಡ ಆಗ್ತದೆ. ಒಳ್ಳೆಯದು ಡಾಕ್ಟರ್ ಕೆ ಎನ್ ಹರ್ಷ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಿತ್ತನೆ ಶುಂಠಿ ಬೀಜದ ಆಯ್ಕೆ ಹಾಗೂ ಅದರ ಬೀಜೋಪಚಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಸಂಸ್ಥೆ ಪರವಾಗಿ ಆಕಾಶವಾಣಿಗೆ ಹಾಗೆ ತಮಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಸರ್. ಇದುವರೆಗೂ ಬಿತ್ತನೆ ಶುಂಠಿಯ ಆಯ್ಕೆ ಹಾಗೂ ಬೀಜೋಪಚಾರ ಈ ಕುರಿತು ಸಕಲೇಶಪುರದ ಸಾಂಬಾರ ಮಂಡಳಿಯ ವಿಜ್ಞಾನಿ ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಜೇನು ಕೃಷಿಕರಿಗೆ ವಿವಿಧ ಸೇವೆ ಒದಗಿಸುತ್ತಿರುವ ಸಕಲೇಶಪುರ ತಾಲೂಕು ಬಾಗೇಗ್ರಾಮದ ಯುವ ಕೃಷಿಕ ಬಿಎಸ್ ರಂಜಿತ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುವವರು ಅರಕಲಗೂಡು ವಿಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾ ಹರ್ಟ್ಸ್ಗಳಲ್ಲಿ ಈಗ ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಗೂ ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್ ಹಾಸನ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಫೆಬ್ರವರಿ 27 ಭಾನುವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದೆ. ಜೀರ್ಣಾಂಗ ವ್ಯೂಹದ ಸಮಸ್ಯೆ, ಮಿದುಳು, ನರ, ಕೀಲು, ಮೂಳೆ ರೋಗ, ಕಿಡ್ನಿ ಸಮಸ್ಯೆ, ಮಕ್ಕಳು ಮತ್ತು ಸ್ತ್ರೀಯರಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ನುರಿತ ತಜ್ಞ ವೈದ್ಯರಿಂದ ಸಲಹೆ ಚಿಕಿತ್ಸೆ ಲಭ್ಯ. ಶಿಬಿರದಲ್ಲಿ ಬಿಪಿ, ಮಧುಮೇಹ ಪರೀಕ್ಷೆ ಉಚಿತ. ನೋಂದಣಿಗೆ ಕರೆ ಮಾಡಿ 7400